ಶಿವಾಣಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯ ಪ್ರಮುಖ ಕೀಟಗಳ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆಎನ್ ಮುನಿಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಡಾಕ್ಟರ್ ಮುನಿಸ್ವಾಮಿಗೌಡ್ರೆ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಆಲೂಗೆಡ್ಡೆ ಬೆಳೆಯಲ್ಲಿ ಕಂಡುಬರುವಂತಹ ಕೀಟಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ. ಅಂದ್ರೆ ಆಲೂಗಡ್ಡೆಯಲ್ಲಿ ಬರ್ತಕ್ಕಂತ ಎಲ್ಲಾ ಕೀಟಗಳನ್ನ ಪ್ರಮುಖವಾಗಿ ನಾಲ್ಕು ಗುಂಪುಗಳಾಗಿ ವಿಭಾಗ ಮಾಡಲಾಗಿದೆ. ಅವುಗಳು ಯಾವಂತಂದ್ರೆ ಗಡ್ಡೆ ಕೊರಕುಗಳು, ಕತ್ತರಿಸುವ ಹುಳುಗಳು, ರಸ ಇರುವ ಕೀಟಗಳು ಮತ್ತು ಎಲೆ ತಿನ್ನುವ ಕೀಟಗಳಂತ. ಈಗ ಗಡ್ಡೆ ಕೊರಕಗಳಿಗೆ ಬಂದ್ರೆ ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತ ಒಂದು ಗಡ್ಡೆ ಕೊರಕ ಪ್ರಪಂಚದಾದ್ಯಂತ ಕಂಡುಬರುತ್ತೆ. ಅದು ಒಂದು ಗಂಭೀರವಾಗಿರ್ತಕ್ಕಂತ ಕೀಟ. ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಕಂಡು ಬರುತ್ತೆ. ಆದರೆ ಅದು ಕೋಲಾರ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡು ನಮಗೆ ಹೆಚ್ಚಿನ ಮಟ್ಟದಲ್ಲಿ ನಷ್ಟವನ್ನುಂಟು ಮಾಡುತ್ತೆ. ಈ ಕೀಟ ಸಾಮಾನ್ಯವಾಗಿ ಹೊಲ ಮತ್ತು ಉಗ್ರಾಣ ಎರಡಲ್ಲೂ ಕಂಡುಬರುತ್ತೆ. ಒಂದು ಪ್ರಾಯದ ಪತಂಗ ಸುಮಾರು 10 ಮಿಲಿಮೀಟರ್ ಅಷ್ಟು ಉದ್ದ ಇರುತ್ತೆ. ಬೂದು ಮೀಸದ ಕಂದು ಬಣ್ಣದ ರೆಕ್ಕೆಗಳ ಮೇಲೆ ಚಿಕ್ಕ ಚಿಕ್ಕಾಗಿರ್ತಕ್ಕಂತ ಒಂದು ಕಪ್ಪು ಚುಕ್ಕೆಗಳನ್ನು ನಾವು ಕಾಣಬಹುದು. ಇದು ರಾತ್ರಿ ವೇಳೆಯಲ್ಲಿ ಚಟುವಟಿಕೆಯಿಂದ ಕೂಡಿರುತ್ತೆ. ಒಂದು ಪತಂಗ ಸುಮಾರು 100 ರಿಂದ 150 ತತ್ತಿಗಳನ್ನ ಬಿಡಿ ಬಿಡಿಯಾಗಿ ಅಂದ್ರೆ ಒಂದೊಂದಾಗಿ ಒಂಟೊಂಟಿಯಾಗಿ ಎಲೆಗಳ ಕೆಳಭಾಗದಲ್ಲಿ ಅಥವಾ ಹೊರಗೆ ಕಂಡು ಬರತಕ್ಕಂತ ಗಡ್ಡೆಗಳ ಕಣ್ಣುಗಳಲ್ಲಿ ಅಥವಾ ಗಡ್ಡೆಯಲ್ಲಿ ಏನಾದರೂ ಗಾಯ ಆಗಿದ್ದರೆ ಅಥವಾ ಬಿರುಕು ಬಿಟ್ಟಿದ್ರೆ ಆ ಬಿರುಕುಗಳಲ್ಲಿ ತತ್ತಿಗಳನ್ನ ಇರುತ್ತೆ. ಮತ್ತೆ ಆ ಪತಂಗದ ಮರಿಹುಳು, ಪೂರ್ಣ ಬೆಳೆದ ಮರಿಹುಳು ಸುಮಾರು 20 ಮಿಲಿಮೀಟರ್ ಉದ್ದ ಇದ್ದು ಹಳದಿ ಅಥವಾ ಗುಲಾಬಿ ಕಂದು ಬಣ್ಣ ದೇಹವನ್ನು ಹೊಂದಿದ್ದು ಎದೆ ಮತ್ತು ತಲೆಭಾಗ ಕಂದು ಬಣ್ಣದಿಂದ ಕೂಡಿರುತ್ತೆ. ಈ ಹುಳುವಿನ ಅವಧಿ ಕೂಡ ನಂತರ ಕೋಶಾವಸ್ಥೆಗೆ ತೆಳುವಾದ ರೇಷ್ಮೆ ಗುಡುಗನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ಇಂತಹ ಒಂದು ತೆಳುವಾದ ಕೋಶಗಳು ಹೊಲಗಳಲ್ಲಿ ಸಾಮಾನ್ಯ ಹೆಂಟೆಗಳ ಕೆಳಗಡೆ ಕಸ ಕಡ್ಡಿ ಅಥವಾ ನೆಲದಲ್ಲಿ ಕಂಡು ಬರತಕ್ಕಂತ ಬಿರುಕುಗಳಲ್ಲಿ ಕಂಡು ಬರುತ್ತೆ. ಉಗ್ರಾಣದಲ್ಲಿ ಆದರೆ ಈ ಗೋಡೆಗಳಿರ್ತಕ್ಕಂತ ಬಿರುಕುಗಳು ಮತ್ತೆ ಗೋಣಿ ಚೀಲದ ಎರಡೂ ಬದಿಗಳಲ್ಲಿ ನಾವು ಹೊಲಿಗೆ ಹಾಕಿರ್ತಿರಲ್ಲ ಆ ಹೊಲಿಗೆಗಳಲ್ಲಿ ಆ ಒಂದು ಕೋಶಗಳನ್ನು ನಾವು ಕಾಣಬಹುದು. ಈ ಕೀಟದ ಒಂದು ಪೂರ್ಣ ಅವಧಿ ಅಂದ್ರೆ 15 ರಿಂದ 32 ದಿವಸ ಇದರ ಒಂದು ಆಯುಸ್ಸು. ಅಂದ್ರೆ ಆ ಒಂದು 15 ರಿಂದ 32 ದಿವಸಗಳಲ್ಲಿ ಒಂದು ಜನರೇಷನ್ ಅನ್ನೋದು ಸಂಪೂರ್ಣಗೊಳಿಸುತ್ತೆ. ಇನ್ನ ಇದು ಉಂಟು ಮಾಡ್ತಕ್ಕಂತ ಹಾನಿಯ ವಿಧಾನ ಮತ್ತು ಹಾನಿಯ ಲಕ್ಷಣಗಳಿಗೆ ಬಂದ್ರೆ, ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ, ಇದು ಹೊಲದಲ್ಲಿ ಮತ್ತು ಉಗ್ರಾಣದ ಎರಡಲ್ಲೂ ಕಂಡು ಬರುತ್ತೆ. ಆದರೆ ಉಗ್ರಾಣದಲ್ಲಿ ಇದು ಶೇಕಡ 50 ರಿಂದ 60 ರಷ್ಟು, ಕೆಲವೊಂದು ಸಂದರ್ಭಗಳಲ್ಲಿ 100ಕ್ಕೆ 100ರಷ್ಟು ಹಾನಿ ಉಂಟು ಮಾಡುತ್ತೆ ಈ ಕೀಟ. ಆಮೇಲೆ ಇದು ಆಲೂಗಡ್ಡೆ ಜೊತೆಗೆ ಟೊಮ್ಯಾಟೊ, ತಂಬಾಕು, ಬದನೆ ಮತ್ತೆ ಇತರೆ ಬದನೆಯ ಜೊತೆಗೆ ಸೇರತಕ್ಕಂತ ಕಳೆ ಗಿಡಗಳ ಮೇಲೆ ಸಹ ಇದು ವಂಶಾವೃದ್ಧಿಯಾಗುತ್ತೆ. ಇದು ವರ್ಷ ಪೂರ್ತಿ ಕಂಡು ಬಂದರೂ ಇದು ಸಾಮಾನ್ಯವಾಗಿ ತಂಪಾದ ಒಂದು ಸನ್ನಿವೇಶಗಳಲ್ಲಿ ಇದು ಹೆಚ್ಚಿನ ಮಟ್ಟದ ನಷ್ಟವನ್ನುಂಟು ಮಾಡುತ್ತೆ. ಈ ಮರಿಹುಳು ಇದು ನಷ್ಟ ಉಂಟು ಮಾಡತಕ್ಕಂತ ಒಂದು ಹಂತ. ಹೊಲದಲ್ಲಿ ಕಂಡು ಬಂದಾಗ ಈ ಮರಿಹುಳು ಎಲೆಗಳ ಎರಡು ಪದರುಗಳು ಮೇಲೆ ಮತ್ತು ಕೆಳ ಪದರ ಮಧ್ಯೆ ಸುರಂಗವನ್ನುಂಟು ಮಾಡಿ ಹಸಿರು ಭಾಗವನ್ನ ಕೆರಕೊಂಡು ತಿನ್ನೋದ್ರಿಂದ ಆ ಬಾಧಿತ ಎಲೆಗಳ ಮೇಲೆ ನಾವು ಈ ಬಿಳಿ ಬೊಬ್ಬೆಗಳನ್ನ ನಾವು ಕಾಣಬಹುದು. ತದನಂತರ ಅದು ಎಲೆಯಲ್ಲಿ ಹಂಗೆ ಸುರಂಗವನ್ನು ಮಾಡಿ ನಂತರ ಎಲೆಯ ನಡುದಿಂಡಿನ ಮುಖಾಂತರ ತೊಟ್ಟಿಗೆ ಸೇರಿ ಆ ಎಲೆಯ ತೊಟ್ಟಿನ ಮುಖಾಂತರ ಕಾಂಡಕ್ಕೆ ಸೇರಿ ಕಾಂಡದಲ್ಲಿ ಕೊರ ನಷ್ಟ ಮಾಡುವುದರಿಂದ ಅಂತ ಬಾಧಿತ ಗಿಡಗಳು ಸೊರಗಿ ಮತ್ತೆ ಒಣಗಿ ಸತ್ತೋಗ್ತವೆ. ಇದು ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಹೊರಗೆ ಏನಾದರೂ ಗೆಡ್ಡೆಗಳು ಕಾಣಿಸ್ಕೊಂಡ್ರೆ ಆ ಗಡ್ಡೆನೂ ಸಹ ಅದು ಕೊರೆದು ನಷ್ಟ ಉಂಟು ಮಾಡುತ್ತೆ. ಇನ್ನು ಉಗ್ರಾಣದಲ್ಲಿ ಯಾವ ತರ ನಷ್ಟ ಉಂಟು ಮಾಡುತ್ತೆ ಅಂದರೆ, ಪ್ರಾರಂಭದ ಮರಿ ಹುಳುಗಳು ಮೊಟ್ಟೆಯಿಂದ ಹೊರಗಡೆ ಬಂದಾಗ ಆ ಗಡ್ಡೆಗಳ ಮೇಲ್ಭಾಗದಲ್ಲಿ ಸುರಂಗಗಳನ್ನ ಉಂಟು ಮಾಡಿ ಕೆರೆದು ನಷ್ಟ ಉಂಟು ಮಾಡುತ್ತೆ. ಇದರಿಂದ ನಮಗೆ ಪ್ರಾರಂಭದಲ್ಲಿ ಆ ಹುಳುವಿನ ಈಕೆಗಳ ಸರ ಹೊರಗಡೆ ಬರೋದನ್ನ ಕಾಣಬಹುದು. ಕ್ರಮೇಣ ಹಂಗೆ ಮುಂದುವರೆದಂತೆ ಗಡ್ಡೆಯ ಒಳಭಾಗದಿರ್ತಕ್ಕಂತ ಎಲ್ಲಾ ತಿರುಳನ್ನೆಲ್ಲ ತಿಂದು ನಾಶ ಮಾಡೋದ್ರಿಂದ ಅದು ಕೊಳತು ಒಂದು ಗಬ್ಬು ವಾಸನೆ ಬರ್ತಾ ಇರ್ತದೆ. ಅಂತಿಮವಾಗಿ ನಮಗೆ ಆ ಚರ್ಮ ಮಾತು ಉಳ್ಕೊಳ್ಳುತ್ತೆ. ಸೊ ಈ ರೀತಿ ಅದು ನಮಗೆ ಹೊಲ ಮತ್ತು ಉಗ್ರನಲ್ಲಿ ಕಾಣಿಸಿಕೊಂಡು ನಷ್ಟವನ್ನು ಮಾಡ್ತಕ್ಕಂತ ಒಂದು ವಿಧಾನ. ಇನ್ನು ನಾವು ಇದನ್ನು ಸಮಗ್ರವಾಗಿ ಹತೋಟಿ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ನಾಟಿ ಮಾಡುವ ಸಂದರ್ಭದಲ್ಲಿ ಗಡ್ಡೆಗಳನ್ನ ಕನಿಷ್ಠ 4 ಇಂಚು ಗರಿಷ್ಠ ಅಂದ್ರೆ 6 ಇಂಚು ಆಳದಲ್ಲಿ ಅದನ್ನ ನಾಟಿ ಮಾಡಬೇಕು. ಮೇಲೇನೆ ನಾಟಿ ಮಾಡ್ಕೊಳ್ತು. ಏನಾದ್ರೂ ಮೇಲೇನೆ ನಾಟಿ ಮಾಡಿದ್ರೆ ಮತ್ತೆ ಆ ಹುಳ ಅಲ್ಲಿ ಬಂದು ದಾಳಿ ಮಾಡಿ ನಮಗೆ ನಷ್ಟ ಮಾಡ್ತಕ್ಕಂಥ ಸ್ತಂಭ ಉಂಟು. ಅದಕ್ಕೆ 4 ರಿಂದ 6 ಇಂಚು ಆಳದಲ್ಲಿ ನಾಟಿ ಮಾಡಬೇಕು. ಮತ್ತೆ ಈ ಆಲೂಗಡ್ಡೆಯ ಬೆಳೆಯ ಜೊತೆಗೆ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಅದು ಈರುಳ್ಳಿಯನ್ನು ಅಂತರ ಬೆಳೆಯಾಗಿ ತಿಳ್ಕೊಳ್ಳೋದ್ರಿಂದ ಈ ಉಳಿವಿನ ಆ ಬಾಧೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಅದಾದ ನಂತರ ನಾವು ಆಲೂಗಡ್ಡೆಯನ್ನು ನಾಟಿ ಮಾಡಿದ 30 ದಿವಸ ಮತ್ತೆ 50 ದಿವಸ ಎರಡು ಸಲ ಮಣ್ಣನ್ನು ಏರಾಕ್ಬೇಕು. ಏರಾಕಲಿಲ್ಲ ಅಂತಂದ್ರೆ ಆ ಗಡ್ಡೆಗಳು ಹೊರಗಡೆ ಕಾಣಿಸ್ಕೊಂಡು ಆಗ ಹುಳ ಹೋಗಿ ಆ ಗಡ್ಡೆಯ ಮೇಲೆ ಮೊಟ್ಟೆ ಇಡುತ್ತೆ ಮತ್ತೆ ಅದ್ರ ಮುಖಾಂತರ ಮತ್ತೆ ನಮಗೆ ಉಗ್ರಾಣಕ್ಕೆ ಅದು ರವಾನೆ ಆಗುತ್ತೆ. ಜೊತೆಗೆ ಗಡ್ಡೆಗಳು ಏನಾದ್ರು ಹೊರಗಡೆ ಬಂದ್ರೆ ಅದು ತನ್ನ ಸಹಜ ಬಣ್ಣವನ್ನು ಕಳ್ಕೊಂಡು ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗ್ತವೆ. ಅವಾಗ ಮಾರುಕಟ್ಟೆಯ ಧಾರಣೆ ಸಹ ಅದು ಕಡಿಮೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು 2 ಸಲ ಮಣ್ಣನ್ನ ಏರಾಕ್ಬೇಕು. ಮತ್ತೆ ಸಕಾಲದಲ್ಲಿ ನಾವು ನೀರನ್ನ ಆಗ ಕೊಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಭೂಮಿ ಒಣಗೋಕೆ ಬಿಡ್ಕೂಡ್ದು. ಬಿಟ್ಟರೆ ಏನಾದರೂ ಭೂಮಿಯಲ್ಲಿ ಬಿರುಕುಗಳೇನಾದ್ರೂ ಉಂಟಾದ್ರೆ ಆ ಬಿರುಕುಗಳ ಮುಖಾಂತರ ಈ ತಾಯಿ ಚಿತ್ರ ತೂರ್ಕೊಂಡು ಹೋಗಿ ಗಡ್ಡೆಯಲ್ಲಿ ಮೊಟ್ಟೆ ಇಡುತ್ತೆ ಮತ್ತೆ ಆ ಗಡ್ಡೆ ಮುಖಾಂತರ ಮತ್ತೆ ನಮ್ಮ ಉಗ್ರಾಣಕ್ಕೆ ಅದು ರವಾನೆ ಆಗುತ್ತೆ. ಅದರಿಂದ ನಾವು ಸಕಾಲದಲ್ಲಿ ನೀರನ್ನು ತಪ್ಪದೆ ಹಾಯಿಸ್ಬೇಕು. ಇನ್ನ ಗಡ್ಡೆನ ಕಟಾವು ಮಾಡಿದ ನಂತರ ಕೂಡಲೇ ಈ ಕೀಟಬಾಧಿತ, ರೋಗಬಾಧಿತ ಮತ್ತೆ ಗಾಯ ಆಗಿರ್ತಕ್ಕಂಥ ಗಡ್ಡೆಗಳು ಮತ್ತೆ ಬಿರುಕಲ್ಲಿರ್ತಕ್ಕಂಥ ಗಡ್ಡೆಗಳು ಕಳಪೆ ಗಡ್ಡೆಗಳನ್ನ ಬೇರ್ಪಡಿಸಿ ಆರೋಗ್ಯದ ಗಡ್ಡೆಗಳನ್ನು ಮಾತ್ರ ನಾವು ಶೇಖರಣೆ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ನಾವು ಕಟಾವಾದ ನಂತರ ಗಡ್ಡೆಗಳನ್ನ ಹೊಲದಲ್ಲೇ ಶೇಖರಣೆ ಮಾಡಿರ್ತಕ್ಕಂಥ ಸಂದರ್ಭ ಬಂದರೆ ನಾವು ಆ ಗಡ್ಡೆಗಳನ್ನ ಯಾವುದೇ ಕಾರಣಕ್ಕೂ ಈ ಒಂದು ಆಲೂಗಡ್ಡೆಯ ಬಳ್ಳಿ ಎಲೆ ಮತ್ತು ಅವುಗಳಿಂದ ನಾವು ಮುಚ್ಚಬಾರದು. ಗೋಣಿ ಚೀಲ ಮುಚ್ಚಿ ಅದರ ಮೇಲೆ ಮೆಲಾತಿಯನ್ನು ಧೂಳೀಕರಣ ಮಾಡಬೇಕು. ಇಲ್ಲ ಅಂತಂದ್ರೆ 2.5 ಇಂಚು ಮರಳನ್ನ ಮುಚ್ಚಿ ಅದರ ಮೇಲೆ ಮೆಲಾತಿಯನ್ನ ನಾವು ಧೂಳೀಕರಣ ಮಾಡಿದ್ರೆ ನಾವು ಅದನ್ನ ಆ ಕೀಟ ಹತೋಟಿನ ನಾವು ತಪ್ಪಿಸಬಹುದು. ಅದಾದ ನಂತರ ಮತ್ತೆ ಇದು ಉಗ್ರಾಣದಲ್ಲಿ ಕಾಣಿಸ್ಕೊಂಡಾಗ ಅದು ನಾವು ಈ ಲಂಠಾದಂತಕ್ಕಂತ ಒಂದು ಕಳೆಗಿಡ ಇದೆ ಅದನ್ನ ಒಣಗಿಸಿ ಆ ಸೊಪ್ಪನ್ನ ಗಡ್ಡೆಗಳ ಮೇಲೆ ಮತ್ತು ಕೆಳಭಾಗದಲ್ಲಿ ನಾವು ಮುಚ್ಚೋದ್ರಿಂದ ಸುಮಾರು 60 ದಿವಸಗಳ ಕಾಲ ನಮ್ಮ ಒಂದು ಈ ಗಡ್ಡೆಗಳನ್ನ ಆ ಕೀಟದ ಬಾಧೆಯಿಂದ ನಮ್ಗೆ ಕಾಪಾಡುತ್ತೆ. ಆ ತರ ಮಾಡ್ಕೊಬೇಕು. ಮತ್ತೆ ಈ ಪತಂಗದ ಚಟುವಟಿಕೆ ನಾವು ತಿಳ್ಕೊಳ್ಬೇಕಾದ್ರೆ ನಾವು ಈ ಅಂಟು ಮೋಹಕ ಬಲೆಗಳನ್ನ ಬಳಕೆ ಮಾಡೋದ್ರಿಂದ ಎಕರೆಗೆ 4-5 ಬಳಕೆ ಮಾಡೋದ್ರಿಂದ ಪತಂಗಗಳ ಚಟುವಟಿಕೆಯನ್ನು ನಾವು ತಿಳ್ಕೊಂಡು ಅದರ ಮೇಲೆ ನಾವು ಒಂದು ಸೂಕ್ತವಾಗಿರ್ತಕ್ಕಂಥ ಹತೋಟಿ ಕ್ರಮಗಳನ್ನ ನಾವು ಸಕಾಲದಲ್ಲಿ ತೆಗೊಳ್ಳಕ್ಕೆ ಸಾಧ್ಯವಾಗುತ್ತೆ. ಇನ್ನು ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ರಾಸಾಯನಿಕವಾಗಿ ಹತೋಟಿ ಮಾಡಬೇಕಾದ್ರೆ 4% ಬೇವಿನ ಕಷಾಯವನ್ನ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಅದಿಲ್ಲ ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಫಿನಾಲ್ಫಾಸ್ ಅಥವಾ ಪಜಲೋನ್ ಇದನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಇದನ್ನು ನಾವು ಈ ಕೀಟವನ್ನು ಹತೋಟಿ ಮಾಡಬಹುದು. ಸೊ ಇದು ಈ ಒಂದು ಪ್ರಮುಖ ಆಗಿರ್ತಕ್ಕಂಥ ಕೀಟದ ಒಂದು ಜೀವನ ಚರಿತ್ರೆ, ಇದು ಹಾನಿ ಮಾಡ್ತಕ್ಕಂಥ ಲಕ್ಷಣಗಳು ಮತ್ತು ಹತೋಟಿ ಮಾಡ್ತಕ್ಕಂಥ ವಿಧಾನಗಳು. ಇನ್ನ 2ನೇ ಗುಂಪು ಕೀಟಗಳು ಅಂತಂದ್ರೆ ಕತ್ತರಿಸುವ ಕೀಟಗಳು. ಇದರಲ್ಲಿ 2 ಜಾತಿ ಇದಾವೆ. ಒಂದು ಸಸ್ಯಗಳನ್ನ ಕತ್ತರಿಸುವ ಹುಳ, ಇನ್ನೊಂದು ಈ ತಂಬಾಕು ಕತ್ತರಿಸುವ ಹುಳ ಅಂತ 2 ಬರ್ತವೆ. ಈ ಒಂದು ಕತ್ತರಿಸುವ ಹುಳುಗಳು ಸಾಮಾನ್ಯವಾಗಿ ನಾವು ನಾಟಿ ಮಾಡಿದ 20-30 ದಿವಸಗಳ ನಂತರ ಕಾಣಿಸ್ಕೊಳ್ತವೆ. ಇವೇ ಅಷ್ಟೇ ಒಂದು ಬಹುಭಕ್ಷಕ ಕೀಟಗಳಿವು. ಈ ಒಂದು ಕೀಟಗಳು ಏಕದಳ ಬೆಳೆಗಳು, ವಿದಳ ಬೆಳೆಗಳು ಮತ್ತೆ ತರಕಾರಿ ಬೆಳೆಗಳನ್ನ ಮತ್ತೆ ಎಣ್ಣೆಕಾಳು ಬೆಳೆಗಳನ್ನ ದಾಳಿ ಮಾಡಿ ನಷ್ಟ ಉಂಟು ಮಾಡ್ತವೆ. ಈ ಒಂದು ಕೀಟದ ಪ್ರಾಯದ ಪತಂಗಗಳು ಮಧ್ಯಮ ಗಾತ್ರ ಮತ್ತು ಮಾಸಲು ಕಂದು ಬಣ್ಣ. ಮುಂದಿನ ರೆಕ್ಕೆಗಳು ಮಾಸಲು ಕಂದು ಬಣ್ಣ, ಹಿಂದಿನ ರೆಕ್ಕೆಗಳು ಮಾಸಲು ಬಿಳಿ ಬಣ್ಣ ಇರುತ್ತೆ. ರೆಕ್ಕೆಗಳ ಮೇಲೆ ಮತ್ತು ಎದೆಯ ಮೇಲೆ ಒಂದು ಕಪ್ಪಾದ ಮಚ್ಚೆಗಳನ್ನು ನಾವು ಕಾಣಬಹುದು. ಈ ಪತಂಗಗಳು ರಾತ್ರಿ ವೇಳೆ ಶೆಟುಗಳಿಂದ ಕೂಡಿರ್ತವೆ. ಈ ಪತಂಗ ಒಂದು ಪತಂಗ ತನ್ನ ಜೀವಿತಾವಧಿಯಲ್ಲಿ ಸುಮಾರು 300-450 ತತ್ತಿಗಳನ್ನ ಗುಂಪು ಗುಂಪಾಗಿ ಎಲೆಗಳ ಕೆಳಭಾಗದಲ್ಲಿ ಅಥವಾ ಕಾಂಡದ ಬುಡದಲ್ಲೇ ಇರುತ್ತೆ. ಪ್ರತಿ ಗುಂಪಿನಲ್ಲಿ ನಾವು ಸುಮಾರು 10-15 ಮೊಟ್ಟೆಗಳನ್ನ ನಾವು ಕಾಣಬಹುದು. ಈ ಮೊಟ್ಟೆ ಕೆನೆ ಬಿಳುಪು ಬಣ್ಣ ಇರುತ್ತೆ. ಮತ್ತೆ ಪೂರ್ಣ ಬೆಳೆದ ಮರಿಹುಳು ಸುಮಾರು 45-50 mm ಉದ್ದ ಇರುತ್ತದೆ. ಉರುಳೆ ಆಕಾರ ಇರುತ್ತೆ. ಇನ್ನು ಮಾಂಸ ತುಂಡಿನಂತೆ ಕಂಡು ಬರುತ್ತೆ. ದಪ್ಪದಾಗಿ ಗುಂಡಾಗಿರುತ್ತೆ. ಮತ್ತೆ ಇವು ಅಷ್ಟೇ, ಹಗಲು ವೇಳೆ ಇವು ಕಸ ಕಡ್ಡಿ ಹೆಂಟೆ ಬಿರುಕು ಇಂಥದಲ್ಲಿ ಬಚ್ಚಿಟ್ಟುಕೊಂಡು ರಾತ್ರಿ ಹೊರಗಡೆ ಬಂದು ನಮಗೆ ನಷ್ಟ ಉಂಟು ಮಾಡ್ತವೆ. ಇದು ಒಂದು ವಿಚಿತ್ರವಾಗಿರ್ತಕ್ಕಂತ ಒಂದು ನಡವಳಿಕೆ ಈ ಒಂದು ಹುಳುಗಳ. ಅಂದ್ರೆ ತಾಯಿ ಕೀಟ ಮತ್ತೆ ಮರಿ ಹುಳುಗಳು ಎರಡೂ ರಾತ್ರಿ ವೇಳೆ ಆಗಿ ಚಟುವಟಿಕೆ ಬಂದು ನಮಗೆ ನಷ್ಟ ಉಂಟು ಮಾಡ್ತವೆ. ಇದು ಕೋಶಾವಸ್ಥೆಗೆ ಮಣ್ಣಿನಲ್ಲಿ ಹೋಗುತ್ತೆ. ಇದರ ಒಟ್ಟು ಜೀವಿತಾವಧಿ ಸುಮಾರು 30-45 ಅಂದ್ರೆ 35-40 ಒಂದು ಪೀಳಿಗೆಯನ್ನು ಅದು ಸಂಪೂರ್ಣ ಮಾಡತಕ್ಕಂತ ಸಾಮರ್ಥ್ಯ ಉಂಟು. ಇನ್ನು ಇದು ಉಂಟು ಮಾಡ್ತಕ್ಕಂಥ ನಷ್ಟ ಉಂಟು ಮಾಡ್ತಕ್ಕಂಥ ವಿಧಾನ ಮತ್ತು ಲಕ್ಷಣಗಳು ಏನಂತಂದ್ರೆ, ಇಲ್ಲಿ ಅಂದ್ರೆ ಮೊಟ್ಟೆಯಿಂದ ಹೊರಗಡೆ ಬಂದಿರತಕ್ಕಂಥ ಮರಿಹುಳುಗಳು ಪ್ರಾರಂಭದಲ್ಲಿ ಗುಂಪು ಗುಂಪಾಗಿ ಎಲೆಗಳ ಮೇಲೆ ಕುಂತು ಹಸಿರು ಭಾಗವನ್ನು ಕೇರ್ಕೊಂಡು ತಿಂದು ನಷ್ಟ ಉಂಟು ಮಾಡ್ತವೆ. ಆಗ್ತಾನೆ ಚಿಗುರು ಹೊಡೆಯತಕ್ಕಂಥ ಚಿಗುರು ಅಥವಾ ಎಳೆಯ ಸಸ್ಯಗಳನ್ನ ದಾಳಿ ಮಾಡಿದಾಗ ಆ ಬುಡದಲ್ಲಿ ಕತ್ತರಿಸಿ ನಂತರ ಆ ಎಲೆ ಮತ್ತು ತೊಟ್ಟನ್ನು ತಿಂದು ನಾಶ ಮಾಡ್ತವೆ. ಮತ್ತೆ ಗಡ್ಡೆ ಬಿಟ್ಟ ನಂತರ ಮಣ್ಣಿನ ಮುಖಾಂತರ ತೂರ್ಕೊಂಡು ಹೋಗಿ ಗಡ್ಡೆಯನ್ನು ದಾಳಿ ಮಾಡಿ ಅಲ್ಲಿ ತಿಂದು ನಷ್ಟ ಉಂಟು ಮಾಡ್ತವೆ. ಇದು ನಷ್ಟ ಉಂಟು ಮಾಡ್ತಕ್ಕಂಥ ವಿಧಾನ. ಇನ್ನು ಇದನ್ನು ಹತೋಟಿ ಮಾಡಬೇಕಾದ್ರೆ ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಯಾಕೆ ಮಾಡಬೇಕಂತಂದ್ರೆ ಇದು ಕೋಶಾವಸ್ಥೆಗೆ ಮಣ್ಣಲ್ಲಿ ಹೋಗುತ್ತೆ. ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿ ಇರತಕ್ಕಂಥ ಕೋಶಗಳು ಹೊರಗಡೆ ಬಂದು ಸೂರ್ಯನ ಬೆಳಕು ಮತ್ತು ನೈಸರ್ಗಿಕ ಶಕ್ತಿಯಲ್ಲಿ ಸಿಕ್ಕಿ ನಾಶ ಆಗ್ತವೆ. ತದನಂತರ ಈ ಹಸಿರು ಹುಲ್ಲನ್ನ ನಾವು ಅಲ್ಲಲ್ಲಿ ಬಾಧಿತ ಹೊಲಗಳಲ್ಲಿ ರಾಶಿ ಹಾಕಿದಾಗ ಮತ್ತೆ ಬೆಳಗ್ಗೆ ಹೋಗಿ ನೋಡಿದಾಗ ಕೆಳಭಾಗದಲ್ಲಿ ಹುಳುಗಳು ಬಚ್ಚಿಟ್ಕೊಂಡಿರ್ತವೆ. ಅವುಗಳನ್ನು ನಾವು ಸಂಗ್ರಹ ಮಾಡಿ ನಾಶ ಮಾಡಬಹುದು. ಮತ್ತು ಪ್ರಕಾಶಮಾನವಾಗಿರ್ತಕ್ಕಂಥ ದೀಪಗಳನ್ನು ಬಳಕೆ ಮಾಡಿ ಆ ಒಂದು ಪ್ರಾಯದ ಪತಂಗಗಳನ್ನು ಆಕರ್ಷಿಸಿ ನಾವು ಅದನ್ನ ಸಾಯಿಸಬಹುದು. ಅದೇ ರೀತಿ ಮರಿ ಹುಳುಗಳನ್ನ ನಾವು ಹತೋಟಿ ಮಾಡಬೇಕಾದ್ರೆ ಪ್ರತಿ ಲೀಟರ್ ನೀರಿಗೆ 4 mL ಈ ಕ್ಲೋರೋಫೈರಿಪಾಸ್ ಅಥವಾ 4 g ಫಾರ್ಬರ್ಲ್ ಅನ್ನ ಮಿಶ್ರಣ ಮಾಡಿಕೊಂಡು ಪ್ರತಿ ಲೀಟರ್ ನೀರಿಗೆ ಬುಡದಲ್ಲಿ ನಾವು ಸಿಂಪಡಣೆ ಮಾಡಬೇಕು. ಅದು ಸಾಯಂಕಾಲ ವೇಳೆ ನಾವು ಸಿಂಪಡಣೆ ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ಹಗಲು ವೇಳೆ ಅವೆಲ್ಲ ಬಚ್ಚಿಟ್ಕೊಂಡಿರ್ತವೆ. ಸೊ ಸಾಯಂಕಾಲ ಹೊರಗಡೆ ಬರ್ತವೆ. ಅದನ್ನು ಸಾಯಂಕಾಲ ವೇಳೆ ಈ ಒಂದು ಕ್ಲೋರೋಫೈರಿಪಾಸ್ ಅಥವಾ ಫಜಲೋನು ಅಥವಾ ಕಾರ್ಬರ್ಲ್ ಇದನ್ನ ನಾವು ಮಿಶ್ರಣ ಮಾಡಿಕೊಂಡು ಬುಡದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಈ ಕೀಟವನ್ನು ನಾವು ಪರಿಣಾಮಕಾರಿ ಹತೋಟಿ ಮಾಡೋಕೆ ಸಾಧ್ಯವಾಗುತ್ತೆ. ಇದು ಪ್ರಾರಂಭದ ಒಂದು ಹುಳುಗಳನ್ನು ಹತೋಟಿ ಮಾಡೋಕೆ. ಪೂರ್ಣ ಬೆಳೆದ ಮರಿ ಹುಳನ್ನು ಹತೋಟಿ ಮಾಡಬೇಕಾದ್ರೆ ಸಿಂಪಡಣೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಅದಕ್ಕೆ ನಾವು ವಿಷಪಾಷಾಣವನ್ನು ಬಳಕೆ ಮಾಡಬೇಕಾಗುತ್ತೆ. ವಿಷಪಾಷಾಣವನ್ನು ಬಳಕೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಯಾವುವು ಅಂತಂದ್ರೆ, ನಮಗೆ 15 kg ಭತ್ತದ ತೌಡು ಅಥವಾ ಗೋಧಿ ತೌಡು, ಮತ್ತೆ 1.5 kg ಬೆಲ್ಲ, ಮತ್ತೆ 150 mL ಈ ಮಿಥೋಮಿಲ್ ಅಂತಕ್ಕಂಥ ಔಷಧ ತಗೊಂಡು, ಮತ್ತೆ 3 liters ನಮಗೆ ನೀರು ಬೇಕಾಗುತ್ತೆ, ಮತ್ತೆ ಗೋಣಿ ತಾಟುಗಳು, ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಈಗ ಇದು ತಯಾರಿಸುವ ವಿಧಾನ ಹೇಗೆ ಅಂತಂದ್ರೆ, ಒಂದು ಎಕರೆಗೆ ಬೇಕಾಗಿರ್ತಕ್ಕಂಥ ಇದು ಪ್ರಮಾಣ. ತಯಾರು ಮಾಡುವ ವಿಧಾನ ಏನಂದ್ರೆ, ನಾವು 1.5 kg ಬೆಲ್ಲವನ್ನ 2 liter ನೀರಲ್ಲಿ ಕರಗಿಸಿಕೊಂಡು ಅದು ಬೆಲ್ಲದ ಪಾನಕ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ 150 mL ಈ ಔಷಧಿಯನ್ನ 1 liter ನೀರಿನಲ್ಲಿ ಅದನ್ನು ಮಿಶ್ರ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಅಂತ ಈ ತೌಡನ್ನ ಒಂದು ಸಮತಟ್ಟವಾಗಿರ್ತಕ್ಕಂಥ ಜಮೀನಿನ ಮೇಲೆ ನಾವು ಯಾವುದೋ ಪ್ಲಾಸ್ಟಿಕ್ ಹಾಳೆಯನ್ನ ಹಾಸಿ ಅದರ ಮೇಲೆ ಈ ತೌಡನ್ನ ನಾವು ಅಡ್ಕೊಳ್ಬೇಕಾಗುತ್ತೆ. ನಂತರ ಆ ಒಂದು ಔಷಧಿಯನ್ನ ಬೆಲ್ಲದ ಪಾನಕವನ್ನು ಅದರ ಮೇಲೆ ಚಿಮುಕಿಸಿ ಚೆನ್ನಾಗಿ ಬೆರಕೆ ಮಾಡಬೇಕು. ಸೊ ಇದು ಆದ ನಂತರ, ಈ ತರ ಬೆರಕೆ ಆದ ನಂತರ ಇದು ಯಾವ ತರ ಇರಬೇಕಂದ್ರೆ, ಆ ನಾವು ತಯಾರು ಮಾಡ್ತಕ್ಕಂಥ ಈ ಒಂದು ವಿಷಪಾಷಾಣದ ತುಂಬಾ ಒದ್ದೆ ಹಾಕೂಡ್ದು, ತುಂಬಾ ನೀರಿರಕೂಡ್ದು, ಅದು ಹಿತವಾಗಿರ್ಬೇಕು. ಆ ಒಂದು ಪ್ರಮಾಣದಲ್ಲಿ ನಾವು ಅದನ್ನ ನಾವು ತಯಾರು ಮಾಡಿಕೊಂಡು ಅದನ್ನ ಒಂದು 3 ದಿವಸಗಳ ಕಾಲ ಈ ಗೋಣಿ ತಾಟಗಳಲ್ಲಿ ಇಟ್ಟು ಚೆನ್ನಾಗಿ ಕೊಳಿಸಬೇಕು. ಅದು ಚೆನ್ನಾಗಿ ಕೊಳಿಸಿದಾಗ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ವಾಸನೆ ಬರುತ್ತೆ, ಅಂದ್ರೆ ಹುಳಿ ಬರಬೇಕು ಅದು ಚೆನ್ನಾಗಿ. ಸೊ ಅದಾದ ನಂತರ ಅದು ಬಳಕೆ ಮಾಡೋದು ಹೇಗೆ, ಯಾವ ಸಮಯದಲ್ಲಿ ಬಳಕೆ ಮಾಡಬೇಕು ಅನ್ನೋದು ಮುಖ್ಯ. ಇದನ್ನ ನಾವು ಚಿಕ್ಕ ಚಿಕ್ಕ ಗೋಳೆ ಮಾಡಿಕೊಂಡು ಸಾಯಂಕಾಲ ವೇಳೆ ಸಾಲುಗಳ ಉದ್ದಕ್ಕೂ ಗಿಡಗಳ ಬುಡದಲ್ಲಿ ನಾವು ಅದನ್ನ ವಿಷಪಾಷಾಣವನ್ನ ಎಚ್ಚಬೇಕು. ನಾವು ಎರಚಿದ ನಂತರ ಮಳೆ ಬರಲಿ ಅಂತಂದ್ರೆ ಸುಮಾರು 20 ದಿವಸಗಳ ಕಾಲ ಅದು ಕೆಲಸ ಮಾಡುತ್ತೆ. ಒಂದ್ ವೇಳೆ ಮಳೆ ಬರಲಿ ಅಂತಂದ್ರೆ ಅದು ಮತ್ತೆ ನಾವು ತಯಾರು ಮಾಡಿ ಮತ್ತೆ ಬಳಕೆ ಮಾಡಬೇಕಾಗುತ್ತೆ. ನಾವು ಇಲ್ಲಿ ತಯಾರು ಮಾಡಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಏನಂತಂದ್ರೆ ನಾವು ತಯಾರು ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಕೈಗಳಿಗೆ ಗ್ಲೌಸ್ ಅನ್ನು ಹಾಕೋಬೇಕಾಗುತ್ತೆ. ಮತ್ತೆ ಈ ಒಂದು ವಿಷ ಪಾಷಾಣವನ್ನು ಬಳಕೆ ಮಾಡಿರ್ತಕ್ಕಂತ ಹೊಲದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮುದ್ದಿನ ಪ್ರಾಣಿಗಳು ಬೆಕ್ಕು ನಾಯಿ ಕೋಳಿ ಚಿಕ್ಕ ಮಕ್ಕಳು ಹೋಗೋದಾಗ ನಾವು ನೋಡ್ಕೊಬೇಕಾಗುತ್ತೆ. ಮತ್ತೆ ನಾವು ಬಳಕೆ ಮಾಡಿದ ದಿವಸ ಮಳೆ ಬಂದ ತಕ್ಷಣ ಮತ್ತೆ ಇನ್ನೊಂದು ಸಲ ಅದನ್ನ ತಯಾರು ಮಾಡಿ ಮತ್ತೆ ಅದನ್ನ ಬಳಕೆ ಮಾಡಬೇಕಾಗುತ್ತೆ. ಇದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಮಾಡಿಕೊಂಡ್ರೆ ನಾವು ಈ ಚೆನ್ನಾಗಿ ಪೂರ್ಣ ಬೆಳೆದ ಮರಿಹುಳನ್ನ ನಾವು ಅದು ಎಲ್ಲೇ ಹೊತ್ತುಕೊಂಡ ದಿವಸ ಆ ವಾಸನೆಗೆ ಆಕರ್ಷಣೆಗೊಂಡು ಬಂದು ಅಲ್ಲಿ ತಿಂದು ಸತ್ತೋಗುತ್ತೆ. ಮರಿಹುಳನೂ ಸಾಯುತ್ತೆ, ಜೊತೆಗೆ ಪ್ರಾಯದ ಪತಂಗನೂ ಸಹ ಬಂದು ರಸ ಇರಿ ಸತ್ತೋಗುತ್ತೆ. ಈ ರೀತಿ ಇದನ್ನ ಪರಿಣಾಮಕಾರಿಗೆ ಹತೋಟಿ ಮಾಡಬಹುದು. ಇನ್ನ ಮೂರನೇ ಗುಂಪಿಗೆ ಬಂದ್ರೆ ರಸ ಇರತಕ್ಕಂತ ಕೀಟಗಳು, ಇಲ್ಲಿ ಬಹಳ ಮುಖ್ಯವಾಗಿ ಎರಡು ಜಾತಿ ಇದೆ, ಒಂದು ಸಸ್ಯೆಯನ್ನು ಇನ್ನೊಂದು ಹಸಿರು ಜಿಗಿಹುಳು ಅಂತ. ಸಸ್ಯೆಯನ್ನು ಬರೋದಾದ್ರೆ ಈ ಸಸ್ಯೆಯನ್ನು ಸಾಮಾನ್ಯವಾಗಿ ಬೇರೆ ಬೇರೆ ಬಣ್ಣಗಳಲ್ಲಿ ಕಂಡು ಬರುತ್ತೆ. ಅದು ಹಳದಿ ಬಣ್ಣ ಇರಬಹುದು, ಅಥವಾ ಹಸಿರು ಬಣ್ಣ ಇರಬಹುದು, ಅಥವಾ ನೇರಳೆ ಬಣ್ಣ ಇರಬಹುದು, ಅಥವಾ ಮಾಸದ ಕಪ್ಪು ಬಣ್ಣ ಇರಬಹುದು. ಅಂದ್ರೆ ನಾನಾ ಬಣ್ಣಗಳಲ್ಲಿ ಕಂಡು ಬಂದರೂ ಸಹ ಸಾಮಾನ್ಯವಾಗಿ ಇದು ಹೆಚ್ಚಾಗಿ ಹಳದಿ ಬಣ್ಣದಲ್ಲಿ ಕಂಡು ಬರುತ್ತೆ. ಮತ್ತೆ ಇದರ ಒಂದು ಜೀವ ಸಂಖ್ಯೆಯಲ್ಲಿ ನಾವು ರಕ್ಕೆ ಯುಕ್ತ ರಕ್ಕೆ ರಹಿತ ರೂಪಗಳನ್ನು ಕಾಣಬಹುದು. ಮತ್ತೆ ಇದು ಗಂಡಿನ ಸಹಾಯ ಇಲ್ಲದೆ ಎಣ್ಣೆ ಸಂತಾನೋತ್ಪತ್ತಿ ಮಾಡತಕ್ಕಂತ ಸಾಮರ್ಥ್ಯ ಇದಕ್ಕೆ ಉಂಟು. ಇದು ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ನಡವಳಿಕೆಯಾದ ಒಂದು ಸ್ವಭಾವ. ಈ ಒಂದು ಸಸ್ಯಯಾನುಗಳು ಇವೆಷ್ಟೇ ಬಹುಭಕ್ಷಕ ಕೀಟಗಳು, ಇವು ಅನೇಕ ಬೆಳೆಗಳನ್ನ ದಾಳಿ ಮಾಡ್ತವೆ. ಈ ಒಂದು ಸಸ್ಯಯಾನುಗಳು ನೇರವಾಗಿ ರಸ ಏರಿ ನಷ್ಟ ಉಂಟು ಮಾಡೋದಕ್ಕಿಂತ ಮುಖ್ಯವಾಗಿ ರೋಗವಾಹಕಗಳಿಗೆ ನಮಗೆ ಹೆಚ್ಚು ನಷ್ಟ ಉಂಟು ಮಾಡ್ತವೆ. ರೋಗವಾಹಕವಾಗಿ ನಮಗೆ ಇದು ಈ ಎಲೆ ಮುದುಳು ರೋಗ ಮತ್ತು ಮಚ್ಚೆ ರೋಗ ಎಂಬ ಎರಡು ರೋಗಗಳನ್ನ ಅದು ಪ್ರಸಾರ ಮಾಡುತ್ತೆ. ಇದರಿಂದ ನಮಗೆ ಈ ಬಾಧಿತ ಗಿಡಗಳು ಎಲೆಗಳು ಪ್ರಾರಂಭದಲ್ಲಿ ಹಳದಿ ಬಣ್ಣಕ್ಕೆ ಬರ್ತವೆ, ನಂತರ ಅವುಗಳ ಒಂದು ಗಾತ್ರ ಕಡಿಮೆ ಆಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ, ಗಡ್ಡೆಯ ಗಾತ್ರ ಕಡಿಮೆ ಆಗುತ್ತೆ. ಸೊ ಈ ರೀತಿ ನಮಗೆ ಅದರಿಂದ ನಷ್ಟ ಉಂಟಾಗುತ್ತೆ ರೋಗ ಹರಡೋದರಿಂದ. ಇನ್ನ ಹಸಿರು ಜಿಗಿಹುಳಕ್ಕೆ ಬರೋದಾದ್ರೆ ಅದು ಸಹ ಈ ಹಸಿರು ಜಿಗಿಹುಳು ಸಾಮಾನ್ಯ ಒಂದು 3-4 mm ಅಷ್ಟು ಗಾತ್ರ ಇರುತ್ತೆ. ಅದು ಅದರ ಹಸಿರು ಬಣ್ಣದ ಮುಂದಿನ ರೆಕ್ಕೆಗಳ ಮೇಲೆ ಒಂದೊಂದು ಕಪ್ಪು ಚುಕ್ಕೆಯನ್ನು ಹೊಂದಿರುತ್ತೆ. ಇದು ಸಾಮಾನ್ಯವಾಗಿ ಉಷ್ಣಾಂಶ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಇದರ ಒಂದು ಅವಳೆ ಜಾಸ್ತಿ ಇರುತ್ತೆ. ಇದು ಅಷ್ಟೇ, ಎರಡು ಪ್ರಾಯದ ಹಸಿರು ಜಿಗಿಹುಳು ಮತ್ತು ಅದರ ಮರಿಹುಳುಗಳು ಅಪ್ಸಗಳು ಅಂತಾರೆ, ಆ ಎರಡನ್ನೂ ಸಹ ಗುಂಪು ಗುಂಪು ಎಲೆಗಳ ಸಾಮಾನ್ಯವಾಗಿ ಎಲೆಗಳ ಕೆಳಭಾಗದಲ್ಲಿ ಇದ್ದುಕೊಂಡು ರಸ ಇರೋದ್ರಿಂದ ಪ್ರಾರಂಭದಲ್ಲಿ ನಮಗೆ ಆ ಬಾಧಿತ ಎಲೆಗಳ ಮೇಲೆ ಚಿಕ್ಕ ಚಿಕ್ಕ ಬಿಳಿ ಚುಕ್ಕೆಗಳನ್ನು ನಾವು ಕಾಣಬಹುದು. ತದನಂತರ ಕ್ರಮೇಣ ಹಂಗೆ ಆ ಬಾಧೆ ಮುಂದುವರೆದಂತೆ ಈ ಬಾಧಿತ ಎಲೆಗಳ ತುದಿ ಕೆಂಪು ಇಟ್ಟಿಗೆ ಬಣ್ಣ ಆಗಿ ನಂತರ ಆ ಒಂದು ಬಾಧಿತ ಎಲೆಗಳು ತಮ್ಮ ಆಕಾರವನ್ನ ಕಳ್ಕೊಂಡು ವಿಕಾರಗೊಂಡು ಸುರುಳಿ ಮುದುಡಿ ಸುಕ್ಕುಗಟ್ಟಿ ನಂತರ ಬಿದ್ದೋಗ್ತದೆ. ಇದಕ್ಕೆ ಜಿಗಿ ಸುಡು ಅಂತ ಹೇಳ್ತಾರೆ. ಸೊ ಈ ರೀತಿ ಅದು ನಷ್ಟ ಉಂಟು ಮಾಡುತ್ತೆ. ಎರಡೂ ಕೀಟಗಳನ್ನ ಹತೋಟಿ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ನಾವು ಆದಷ್ಟು ಸಾರ್ವಜನಿಕವನ್ನ ಏನು ತಜ್ಞರು ಶಿಫಾರಸು ಮಾಡಿದಾರೋ ಅಷ್ಟನ್ನ ಮಾತ್ರ ಬಳಕೆ ಮಾಡಬೇಕು. ಸಾರ್ವಜನಿಕ ನಾವು ಹೆಚ್ಚಾಗಿ ಬಳಕೆ ಮಾಡಿದ್ರೆ ಈ ರಸ ಇರತಕ್ಕಂಥ ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಸಾಮಾನ್ಯವಾಗಿ ಮಳೆಗಾಲ ಬೆಳೆ ಆದ್ರೆ 75 kg ಎಕರೆಗೆ 75 kg ಸಾರ್ವಜನಿಕರು ಕೊಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ನೀರಾವರಿ ಆದ್ರೆ 125 kg ಶಿಫಾರಸು ಮಾಡಿದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು, ಜಾಸ್ತಿ ಕೊಡ್ಕೊಡ್ತು. ಆಮೇಲೆ ಇದನ್ನ ಸಸ್ಯಯಾನಗಳನ್ನ ಹತೋಟಿ ಮಾಡೋಕೆ ನಾವು ಈ ಬದುಗಳ ಮೇಲೆ ಅಥವಾ ಕಾಲುವೆಗಳ ಬದುಗಳಲ್ಲಿ ಅಲಸಂದೆಯನ್ನು ಬೆಳ್ಕೊಳ್ಳೋದ್ರಿಂದ ಈ ಅಲಸಂದೆಯಲ್ಲಿ ಅವುಗಳನ್ನು ತಿಂತಕ್ಕಂತ ಈ ಪರೋಪಕಾರಿ ಜೀವಿಗಳು ದುಂಬಿಗಳು ಅಂದ್ರೆ ಬುಲಗಂಜಿ ದುಂಬಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಯಾಗಿ ಮತ್ತೆ ನಮ್ಮ ತೋಟದ ಮೇಲೆ ದಾಳಿ ಮಾಡ್ತಕ್ಕಂತ ಈ ಒಂದು ಸಸ್ಯಯಾನಗಳನ್ನ ಮತ್ತು ಹಸಿರು ಜೀವಿಗಳನ್ನ ತಿಂದು ನಾಶ ಮಾಡ್ತವೆ. ಮತ್ತೆ ನಮ್ಮ ತೋಟದ ಸುತ್ತಲೂ ನಾವು ಈ ಮುಸುಕಿನ ಜೋಳ ಅಥವಾ ಗೋವಿನ ಜೋಳವನ್ನ 5 ಸಾಲುಗಳು ಬೆಳ್ಕೊಳ್ಳೋದ್ರಿಂದ ಅವುಗಳ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಈ ಎರಡೂ ಕೀಟಗಳಿಗೆ ಈ ಹಳದಿ ಬಣ್ಣ ಕಂಡ ಬಹಳ ಇಷ್ಟ. ಅದಕ್ಕೆ ಅದರಿಂದ ನಾವು ಹಂಟು ಹಳದಿ ಆಕರ್ಷಕ ಬಲೆಗಳನ್ನ ನಾವು ಎಕರೆಗೆ 4-5 ಬಳಕೆ ಮಾಡಿ ಅವುಗಳನ್ನ ಆಕರ್ಷಿಸಿ ನಾವು ಅದನ್ನ ಸಾಯಿಸಬಹುದು. ಜೊತೆಗೆ ಇದನ್ನು ಬಳಕೆ ಮಾಡೋದ್ರಿಂದ ನಮಗೆ ಈ ಹಂಟು ಹಳದಿ ಆಕರ್ಷಕ ಬಲೆಗಳನ್ನ ಬಳಕೆ ಮಾಡೋದ್ರಿಂದ ನಮಗೆ ಕೀಟದ ಇರುವಿಕೆಯನ್ನ ಮತ್ತು ಅದರ ಬಂದಂತಹ ಪ್ರಮಾಣವನ್ನ ನಾವು ನಮಗೆ ಗೊತ್ತಾಗುತ್ತೆ. ಇದರಿಂದ ನಾವು ಔಷಧಿಯನ್ನ ಸಕಾಲದಲ್ಲಿ ತಗೊಳ್ಳೋಕೆ ಅನುಕೂಲ ಆಗುತ್ತೆ. ಸೊ ಅದನ್ನ ನಾವು ಬಳಕೆ ಮಾಡೋದ್ರಿಂದ ಈ ಕೀಟಗಳನ್ನ ನಾವು ಹತೋಟಿ ಮಾಡಬಹುದು ಮತ್ತು ಅವುಗಳ ಚಟುವಟಿಕೆ ನಾವು ತಿಳಿದುಕೊಳ್ಳಬಹುದು. ಮತ್ತೆ ಇದನ್ನ ನಾವು ರಾಸಾಯನಿಕ ಹತೋಟಿ ಮಾಡಬೇಕಾದ್ರೆ ಪ್ರತಿ ಲೀಟರ್ ನೀರಿಗೆ 0.5 ml ಸೈಫರ್ ಮೆತ್ರಿನ್ ಅಥವಾ 0.5 ml ಡೆಕಾ ಮೆತ್ರಿನ್ ಅಥವಾ 1 ml ಆಕ್ಸೈಡ್ ಎಮಿಟಾನ್ ಮೀಥೈಲ್ ಅಥವಾ 1 ml ಮೀಥೈಲ್ ಪ್ಯಾರಾಥಿಯನ್ ಇದರಲ್ಲಿ ಯಾವುದಾದ್ರೂ ಒಂದನ್ನ ಅಥವಾ ಇದನ್ನ ಬದಲಾಯಿಸಿ ಬಳಕೆ ಮಾಡೋದ್ರಿಂದ ಈ ಕೀಟಗಳನ್ನು ನಾವು ಪರಿಣಾಮಕಾರಿ ಹತೋಟಿ ಮಾಡಬಹುದು. ಇನ್ನೊಂದು ಕೊನೆಯ ಗುಂಪು ಅಂತಂದ್ರೆ ಎಲೆ ತಿಂತಕ್ಕಂತ ಕೀಟ. ಅದು ಗುಲಗಂಜಿ ಜಾತಿಗೆ ಸೇರ್ತಕ್ಕಂತ ಒಂದು ಕೀಟ. ಅದು ಸಾಮಾನ್ಯ ಗುಲಗಂಜಿಯ ಕುಟುಂಬಕ್ಕೆ ಸೇರ್ತಕ್ಕಂತ ಎಲ್ಲಾ ಒಂದು ಪ್ರಭೇದಗಳು ನಮಗೆ ಉಪಕಾರಿ ಕೀಟಗಳು. ಅವು ಬೇರೆ ಕೀಟಗಳನ್ನ ನಮ್ಮ ಅಪಾಯಕಾರಿ ಕೀಟಗಳನ್ನ ತಿಂದು ನಾಶ ಮಾಡತಕ್ಕಂತ ಒಂದು ಅತ್ಯಂತ ಉಪಯುಕ್ತ ಆಗಿರ್ತಕ್ಕಂತ ಕುಟುಂಬ. ಆ ಕುಟುಂಬದಲ್ಲಿ ಈ ಒಂದು ಪ್ರಭೇದ ಮಾತ್ರ ನಮಗೆ ನಷ್ಟ ಉಂಟು ಮಾಡುತ್ತೆ. ಈ ಒಂದು ಕೀಟ ನಮ್ಮನೆಗೆ ನಮ್ಮ ಮಾಸಲು ಹಳದಿ ಬಣ್ಣ ಮತ್ತೆ ಅದರ ದೇಹಾದ್ಯಂತ 28 ಕಪ್ಪು ಚುಕ್ಕೆಗಳನ್ನ ನಾವು ಕಾಣಬಹುದು. ಇದು ಸುಮಾರು ಒಂದು 95-100 ತತ್ತಿಗಳನ್ನ ಅದು ಗುಂಪು ಗುಂಪಾಗಿಡುತ್ತೆ. ಈ ತತ್ತಿಗಳು ಹಳದಿ ಬಣ್ಣ ಮತ್ತೆ ಈ ನಮ್ಮ ಬಾಳೆಹಣ್ಣಿನ ಆಕಾರ ಇರುತ್ತೆ. ಎಲೆಗಳ ಕೆಳಭಾಗದಲ್ಲಿ ಗುಂಪಾಗಿ ಸುಮಾರು 10-15 ಅಷ್ಟು ಗುಂಪುಗಳಿಲ್ಲದೆ ಇರುತ್ತೆ. ಈ ಮರಿಹುಳು ಸಹ ಹಳದಿ ಬಣ್ಣ. ಆ ಮರಿಹುಳಿನ ದೇಹಾದ್ಯಂತ ನಾವು ಮುಳ್ಳುಗಳನ್ನ ಕಂದು ಬಣ್ಣದ ಮುಳ್ಳುಗಳನ್ನ ನಾವು ಕಾಣಬಹುದು. ಮತ್ತೆ ಕೋಶಾವಸ್ಥೆಗೆ ಸಹ ಎಲೆಗಳ ತಲೆಭಾಗದಲ್ಲಿ ಹೋಗುತ್ತೆ. ಅದು ಕೋಶ ಸಹ ಹಳದಿ ಬಣ್ಣನೇ ಇರುತ್ತೆ. ಆ ಕೋಶದ ಹೊಟ್ಟೆಯ ತುದಿ ಭಾಗದಲ್ಲಿ ನಾವು ಮುಳ್ಳುಗಳನ್ನ ಕಾಣಬಹುದು. ಇನ್ನು ಇಲ್ಲಿ ದುಂಬಿಗಳು ಮತ್ತು ಮರಿಹುಳುಗಳು ಎರಡನ್ನೂ ಸಹ ಈ ಎಲೆಗಳ ಮೇಲೆ ಮತ್ತು ಕೆಳಭಾಗದಲ್ಲಿ ಹಸಿರು ಭಾಗವನ್ನು ಕೆರಕೊಂಡು ತಿನ್ನೋದ್ರಿಂದ ಆ ಒಂದು ಬಾಧಿತ ಪ್ರದೇಶ ನಮ್ಮ ಅಸ್ಥಿ ಪಂಜರದಂತೆ ಆಗಿ ನಂತರ ಕಂದು ಬಣ್ಣಕ್ಕೆ ತಿರುಗಿ ಒಣಗಿ ಸಂಪೂರ್ಣವಾಗಿ ಆ ಎಲೆ ಬಿದ್ದೋಗುತ್ತೆ. ಇದು ಅದು ನಷ್ಟ ಉಂಟಂತಕ್ಕಂಥ ಇದನ್ನ ಹತೋಟಿ ಮಾಡಬೇಕು. ಅಂತ ಗಂಭೀರವಾಗಿರ್ತಕ್ಕಂತ ಒಂದು ಕೀಟ ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಅದು ಹೆಚ್ಚಿನ ಮಟ್ಟದಲ್ಲಿ ಕಾಣಿಸಿಕೊಂಡು ನಮಗೆ ನಷ್ಟ ಉಂಟು ಮಾಡುತ್ತೆ. ಇದನ್ನ ಹತೋಟಿ ಮಾಡಬೇಕಾದ್ರೆ ಆ ದುಂಬಿಗೆ ಅಷ್ಟೊಂದು ಚಟುವಟಿಕೆಯಿಂದ ಕೂಡಿರೋದಿಲ್ಲ. ಕೈಯಿಂದ ಅದನ್ನ ಸಂಗ್ರಹಿಸಿ ಅಂದ್ರೆ ಆ ಮೊಟ್ಟೆಗಳನ್ನ ದುಂಬಿಗಳನ್ನ ಮರಿಹುಳುಗಳನ್ನ ಕೈಯಿಂದ ಸಂಗ್ರಹಿಸಿ ನಾವು ಸುಲಭವಾಗಿ ನಾಶ ಮಾಡಬಹುದು. ಬೇಸಿಗೆ ಕಾಲದಲ್ಲಿ ಇದನ್ನ ಹತೋಟಿ ಮಾಡತಕ್ಕಂತ ಪ್ರಮೇಯ ಬರಲ್ಲ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಸುಮಾರು 70-80% ಪ್ರಮಾಣದಲ್ಲಿ ಇದನ್ನು ತಿಂತಕ್ಕಂತ ಒಂದು ನೈಸರ್ಗಿಕ ಶತ್ರು ಇದೆ, ಅದೇ ನಾಶ ಮಾಡುತ್ತೆ. ಇನ್ನ ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು 60-70% ಪ್ರಮಾಣ ನೈಸರ್ಗಿಕವಾಗಿ ಅದು ಹತೋಟಿ ಆಗುತ್ತೆ. ಬೇರೆ ಸಂದರ್ಭದಲ್ಲಿ ಬಂದ್ರೆ ಮಾತ್ರ ನಾವು ಹತೋಟಿ ಮಾಡಬೇಕಾದ್ರೆ ಪ್ರತಿ ಲೀಟರ್ ನೀರಿಗೆ 2 ml ಪದಲೋನ್ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದ್ರಿಂದ ನಾವು ಅದನ್ನ ಹತೋಟಿ ಮಾಡ್ಕೊಬಹುದು. ಇವಿ 4 ಮುಖ್ಯವಾಗಿರ್ತಕ್ಕಂತ ಕೀಟ ಜಾತಿಗೆ ಸೇರ್ತಕ್ಕಂತ ಪ್ರಭೇದಗಳು. ಇನ್ನ ಕೀಟ ಜಾತಿಗೆ ಸೇರಿರ್ತಕ್ಕಂತ ಇನ್ನೊಂದು ಒಂದು ಪ್ರಭೇದ ಇದೆ, ಅದು ನುಸಿ ಅಂತಾರೆ. ಇತ್ತೀಚಿನ ವರ್ಷಗಳಲ್ಲಿ ಅದು ಹೆಚ್ಚಾಗಿ ಈ ಒಂದು ಆಲೂಗಡ್ಡೆಯಲ್ಲಿ ಕಾಣಿಸಿಕೊಂಡು ಹೆಚ್ಚಿನ ಪ್ರಮಾಣ ನಷ್ಟ ಉಂಟು ಮಾಡ್ತದೆ. ಇದು ಹಳದಿ ಬಣ್ಣ ಇರುತ್ತೆ ಅಥವಾ ಕೆಂಪು ಬಣ್ಣ ಇರುತ್ತೆ ಅಥವಾ ಇದು ಬಹಳ ಚಿಕ್ಕದಾಗಿರುತ್ತೆ. ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ತುಂಬಾ ಒಂದು ಹೆಚ್ಚಿನ ಮಟ್ಟದಲ್ಲಿ ಅದರ ಸಂಖ್ಯೆ ಜಾಸ್ತಿ ಇದ್ದಾಗ ಬಹಳ ಸೂಕ್ಷ್ಮವಾಗಿ ಗಮನ ಕೊಟ್ಟಾಗ ನೋಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಏನೋ ಅಲ್ಲಿ ಒಂದು ಹುಳ ಯಾವುದೋ ಒಂದು ಪ್ರಾಣಿ ಹೋಗ್ತಾ ಇದೆ ಅಂತ. ಇಲ್ಲಾಂದ್ರೆ ನಾವು ಕಣ್ಣಿಗೆ ಕಾಣೋದಿಲ್ಲ, ಅಷ್ಟೊಂದು ಚಿಕ್ಕದಾಗಿರ್ತದೆ. ಇದು ಸಾಮಾನ್ಯವಾಗಿ ಹೇಗಳ ಕೆಳಭಾಗದಲ್ಲಿ ತಾನೇ ನೀರಿರ್ತಕ್ಕಂತ ಬಲೆಯಲ್ಲಿ ಅಲ್ಲೇ ಮೊಟ್ಟೆ ಹಾಕಿ ಅಲ್ಲೇ ಮರಿ ಹಾಕಿ ಅಲ್ಲೇ ವಂಶಾಬದಿ ಆಗಿ ಅಲ್ಲೇ ಇದ್ದುಕೊಂಡು ರಸವನ್ನು ಏರಿ ನಮಗೆ ನಷ್ಟ ಉಂಟು ಮಾಡುತ್ತೆ. ಇದರಿಂದ ಬಾಧಿತ ಎಲೆಗಳು ಅವುಗಳ ಒಂದು ಸಹಜ ಬಣ್ಣವನ್ನ ಆಕಾರವನ್ನ ಕಳ್ಕೊಂಡು ಸಾಮಾನ್ಯವಾಗಿ ಈ ಒಂದು ಕ್ರೀಡೆ ತುದಿ ಭಾಗದಲ್ಲಿ ಅಂದ್ರೆ ಎಲೆಗಳನ್ನ ದಾಳಿ ಮಾಡಿ ನಷ್ಟ ಉಂಟು ಮಾಡುತ್ತೆ. ಅಂತ ಬಾಧಿತ ಒಂದು ಎಲೆಗಳು ಕೆಳಮುಖವಾಗಿ ವಿಶೇಷವಾಗಿ ಎಲೆಗಳ ಅಂಚುಗಳ ಕೆಳಮುಖವಾಗಿ ಬಾಗಿಕೊಂಡು ನಂತರ ಅವು ನೇರಳೆ ಬಣ್ಣಕ್ಕೆ ಪರಿವರ್ತನೆ ಆಗ್ತವೆ. ನಂತರ ಒಂದು ಬಾಧಿತ ಒಂದು ಗಿಡ ದೂರಕ್ಕೆ ಮಂಕಾಗಿ ಕಂಡು ಬರುತ್ತೆ. ಅಷ್ಟು ಸಹಜ ನೋಟ ಇರೋದಿಲ್ಲ, ತನ್ನ ಸಹಜ ನೋಟವನ್ನು ಕಳ್ಕೊಂಡು ಮಂಕಾಗಿ ಕಂಡು ಬರ್ತದೆ. ಆಮೇಲೆ ಎಲೆಯ ತೊಟ್ಟು ನಮ್ಮ ಇಲಿಯ ಭಾಗದಿಂದ ಉದ್ದ ಆಗುತ್ತೆ. ಸೊ ಇವೆ ಲಕ್ಷಣಗಳು. ಸೊ ಇದನ್ನ ಹತೋಟಿ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಪ್ರಾರಂಭದಲ್ಲಿ ಒಂದು ಬಾಧಿತ ಗಿಡಗಳನ್ನು ನಾವು ಕಣ್ಣಾಯಿಸಿ ನಮ್ಮ ಗಮನಕ್ಕೆ ಬಂದ್ರೆ ತಕ್ಷಣ ಅದನ್ನ ಅಲುಗಾಡಿಸದಂಗೆ ಬಹಳ ಎಚ್ಚರಿಕೆಯಿಂದ ಆ ಗಿಡ ಸಮೇತ ಕಿತ್ತು ನಾಶ ಮಾಡಬೇಕು. ನಂತರ ನಾವು ಯಾವುದಾದ್ರೂ ಒಂದು ಈ ನುಸಿನಾಶಕ ಉದಾಹರಣೆಗೆ ಈ ಡೈಕೋಫಾಲ್ ಅದು ಪ್ರತಿ ಲೀಟರ್ ನೀರಿಗೆ 2.5 ml ಅಥವಾ ನೀರಿನಲ್ಲಿ ಕರಗುವ ಗಂಧಕ ಪ್ರತಿ ಲೀಟರ್ ನೀರಿಗೆ 2 ml ಅಥವಾ ಇತ್ತೀಚೆಗೆ ಒಂದು ಹೊಸ ಒಂದು ನುಸಿನಾಶಕ ಬಂದಿದೆ ಪೆನ್ಜಾಕಿನ್ ಅಂತಕ್ಕಂಥದ್ದು ಅದು ಪ್ರತಿ ಲೀಟರ್ ನೀರಿಗೆ 1.7 ml ಸೇರಿಸಿಕೊಂಡು ಸೇರಿಸ್ಕೊಂಡು ಮೂರಲ್ಲಿ ಅಥವಾ ಬದಲಾಯಿಸಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಅದೊಟ್ಟಾಗುತ್ತೆ. ಈ ತರ ಮಾಡೋದ್ರಿಂದ ಇದನ್ನ ನಾವು ಪರಿಣಾಮಕಾರಿಗೆ ಹತೋಟಿ ಮಾಡಬಹುದು. ಇವಿ ಬಹಳ ಮುಖ್ಯವಾಗಿ ಕಂಡು ಬರ್ತಕ್ಕಂತ ಕೀಟಗಳು ಮತ್ತು ಕೀಟ ಜಾತಿ ಅಲ್ಲದ ಇನ್ನೊಂದು ಕೀಟ. ಆಲೂಗಡ್ಡೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಸ್ತುತ ಈಗ ತಾವು ಹೇಳಿದಂತಹ ಎಲ್ಲಾ ಕೀಟಗಳು ಕಾಣಿಸ್ತಾ ಇದೆಯಾ ಅಥವಾ? ಖಂಡಿತ, ಎಲ್ಲಾ ಕೀಟಗಳು ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಹೌದೌದು. ಈಗ ಹಾಸನಕ್ಕೆ ಸಂಬಂಧಪಟ್ಟಂಗೆ ನಾನು ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಆಗ್ಲಿ ಡಾಕ್ಟರ್. ಈಗ ನಿಮ್ಮ ಕಾಲೇಜಿನಲ್ಲಿ ಪ್ರತ್ಯೇಕವಾದ ಕೀಟಶಾಸ್ತ್ರ ವಿಭಾಗನೇ ಇದೆ. ಹೌದು. ಆಲೂಗಡ್ಡೆ ಬೆಳೆಗಾರರು ಒಂದು ವೇಳೆ ತಮ್ಮ ಬೆಳೆಗೆ ಯಾವ ಕೀಟ ಬಂದಿದೆ ಅದನ್ನ ತಿಳ್ಕೋಬೇಕು ಅಂತಾದ್ರೆ ತಮ್ಮಲ್ಲಿಗೆ ಬರಬಹುದಾ? ತಾವು ಅಲ್ಲಿ ಯಾವ ಕೀಟ ಬಂದಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತೀರಾ? ಖಂಡಿತ ಬರೋದು. ಯಾವ ಸಮಯದಲ್ಲಿ ಯಾವ ವೇಳೆ ಬೇಕಾದ್ರೂ ಬರ್ಬೋದು ಅವರು. ಅವ್ರು ಯಾವುದೇ ಅಡ್ಡಿ ಆತಂಕ ಇಲ್ಲ ಅವ್ರಿಗೆ. ನಿರ್ಭಯವಾಗಿ ಬರ್ಬೋದು ಅವರು. ನಾವು ಇರೋದೇ ಅದಕ್ಕೋಸ್ಕರ ನಾವೆಲ್ಲಾ ಮಾಹಿತಿ ಕೊಡ್ತಾರೆ. ಅದೊಂದೇ ಅಲ್ಲ, ನಮ್ಮ ಕಾಲೇಜಿಗೆ ಬಂದ್ರೆ ಅವರಿಗೆ ಅಲ್ಲಿಗೆ ಅವರ ಬೆಳೆಗೆ ಸಂಬಂಧಪಟ್ಟ ಎಲ್ಲಾ ರೋಗ ಇರ್ಬೋದು, ಕೀಟ ಇರ್ಬೋದು, ತಳಿ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಮಣ್ಣು ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು, ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಸೂರಿನಡಿ ಅವರಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಎಲ್ಲಾ ನಾನೊಬ್ಬರೇ ಅಲ್ಲ, ನಮ್ಮ ಕಾಲೇಜಿನ ಕೆಲಸ ಮಾಡತಕ್ಕಂತ ಪ್ರತಿಭಾ ವಿಜ್ಞಾನಿಯು ಖಂಡಿತವಾಗಿ ಅವರಿಗೆ ಮಾಹಿತಿಯನ್ನ ಕೊಟ್ಟೆ ಕೊಡ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ತುಂಬಾ ಅನಿವಾರ್ಯವಾದಂತಹ ಪರಿಸ್ಥಿತಿನಲ್ಲಿ ನೀವು ಕೂಡ ರೈತರ ಜಮೀನಿಗೆ ಹೋಗ್ತೀರಾ, ಅಲ್ಲಿ ಮಾಹಿತಿ ಕೊಡ್ತೀರಾ ಅವರಿಗೆ? ಅನಿವಾರ್ಯ ಪರಿಸ್ಥಿತಿ ಅಲ್ಲ, ನಾವು ಅಲ್ಲಿ ಹೋಗ್ಲೇಬೇಕಂತ ಹೋಗಿ ಹೋಗ್ತೀರಿ, ಖಂಡಿತ ಹೋಗ್ತಾರೆ. ಹಾಗಾಗಿ ಬೆಳೆಗಾರರು ಕೃಷಿ ಕಾಲೇಜು ಯಾವತ್ತಿಗೂ ನಮ್ ಜೊತೆಗೆ ಇದೆ ಅಂತ ತಿಳ್ಕೋಬೇಕಲ್ಲ. ಖಂಡಿತ ಖಂಡಿತ. ಇದು ಆಲೂಗಡ್ಡೆಯಲ್ಲಿ ಕೀಟಗಳೇ ಬಾರದಂತೆ ತಡೆಯೋದಕ್ಕೆ ಜೊತೆಯಲ್ಲಿ ಏನಾದರೂ ಸಂಗಾತಿ ಬೆಳೆಗಳನ್ನ ಹಾಕೋಬಹುದಾ ಆಲೂಗಡ್ಡೆ ಜೊತೆಯಲ್ಲಿ, ಅಥವಾ ಬೇರೆ ಇನ್ನೇನಾದ್ರೂ ಸ್ವಾಭಾವಿಕವಾದ ತಂತ್ರಗಳನ್ನು ಅನುಸರಿಸಬಹುದಾ ಕೀಟಗಳನ್ನ ಹತೋಟಿ ಮಾಡೋದು? ಕೀಟಗಳು ಸಂಪೂರ್ಣವಾಗಿ ಬಾರದಂತೆ ಒಂದು ಯಾವುದೇ ಒಂದು ಪದ್ಧತಿ ಇಲ್ಲ. ಬರ್ತಕ್ಕಂಥ ಪ್ರಮಾಣವನ್ನ ಕಡಿಮೆ ಮಾಡ್ಕೊಬಹುದು. ಉದಾಹರಣೆಗೆ ನಾನು ಈಗಾಗಲೇ ಹೇಳಿದ್ದೇನೆ, ಈ ಆಲೂಗಡ್ಡೆಯಲ್ಲಿ ಈ ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನ ಅಂತರ ಬೆಳೆಯಾಗಿ ತಿಳ್ಕೊಳ್ಳೋದ್ರಿಂದ ಅತ್ಯಂತ ಅಪಾಯಕಾರಿ ಕೀಟ ಯಾವುದು ಗೆಡ್ಡೆ ಕೊರತೆ ಇದೆಯಲ್ಲ, ಅದು ಬರ್ತಕ್ಕಂಥ ಪ್ರಮಾಣವನ್ನ ನಾವು ಖಂಡಿತ ಕಡಿಮೆ ಮಾಡಬಹುದು. ಈರುಳ್ಳಿ ಅಂದ್ರೆ ಯಾವ ಈರುಳ್ಳಿ ಸರ್? ಸಣ್ಣ ಈರುಳ್ಳಿ? ಸಣ್ಣ ಈರುಳ್ಳಿ. ಸಣ್ಣ ಈರುಳ್ಳಿ ಅಥವಾ ದೊಡ್ಡ ಈರುಳ್ಳಿ? ಅದನ್ನು ಮಾಡಬಹುದು. ಈ ಒಟ್ಟಿನಲ್ಲಿ ಈರುಳ್ಳಿ ಈರುಳ್ಳಿ ಜೊತೆಗೆ ಆಲೂಗಡ್ಡೆಯ ಸುತ್ತಲೂ ಒಂದು 5 ಸಾಲಲ್ಲಿ ನಮ್ಮ ಈ ಮುಸುಕಿನ ಜೋಳ ಅಥವಾ ನಮ್ಮ ಈ ಒಂದು ಗೋವಿನ ಜೋಳ ಬೆಳೆಯೋದ್ರಿಂದ ಈ ರಸ ಇರತಕ್ಕಂತ ಸಸ್ಯ ಏನು ಮತ್ತೆ ಹಸಿರು ಜೀವಿಗಳು ಬರ್ತಕ್ಕಂತ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೆ ಯಾಕಂದ್ರೆ ಗಾಳಿ ಮುಖಾಂತರ ಬರ್ತದೆ, ಅದಾಗದಾಗ ಅದು ತಡೆಯೋದು ನಮ್ಗೆ ಅದು ಬರ್ತಕ್ಕಂತ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ನಾವು ಆದಷ್ಟು ನಾವು ಸಾರ್ವಜನಿಕವನ್ನ ತಜ್ಞರು ಏನು ಶಿಫಾರಸು ಮಾಡ್ತಾರೋ ಅಷ್ಟನ್ನೇ ನಾವು ಕೊಡ್ಬೇಕು. ಯಾಕಂದ್ರೆ ಸಾರ್ವಜನಿಕ ನೋಡಿ, ಸಾರ್ವಜನಿಕ ನಾವು ಏನಾದ್ರಂದ್ರೆ ತಜ್ಞರು ಏನು ಶಿಫಾರಸು ಮಾಡಿದ್ರೆ ಅಷ್ಟಕ್ಕಿಂತ ಹೆಚ್ಚಾಗಿ ಅಧಿಕವಾಗಿ ಕೊಟ್ರೆ ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟಂತ ಬಳಕೆ ಮಾಡ್ಕೊಡುತ್ತೆ, ಮಿಕ್ಕದು ಮಣ್ಣಿಗೆ ಹೋಗುತ್ತೆ, ಮಣ್ಣಿನ ಆರೋಗ್ಯ ಹಾಳಾಗುತ್ತೆ, ಜೊತೆಗೆ ಅಲ್ಲಿ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಮತ್ತೆ ಸಾರ್ವಜನಿಕವನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ರೋಗ ಮತ್ತು ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ನಿಮ್ಗೆ ಸಮಸ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ನೀವು ಅಲ್ಲಿ ಖರ್ಚು ಹಣ ಖರ್ಚು ಮಾಡಬೇಕು. ಅಷ್ಟೇ ಅಲ್ಲ, ಆಲೂಗಡ್ಡೆ ಮತ್ತೆ ಮೆತ್ತಗಾಗುತ್ತೆ, ಸಾರ್ವಜನಿಕವನ್ನು ಹೆಚ್ಚಾಗಿ ಕೊಟ್ಟಾಗ ಮೆತ್ತಗಾಗುತ್ತೆ. ಇದೊಂದು ಅದಕ್ಕೆ ತಜ್ಞರು ಏನು ಶಿಫಾರಸು ಮಾಡ್ತಾರೋ ಅಷ್ಟನ್ನು ಮಾತ್ರ ಸಾರ್ವಜನಿಕ ಕೊಡ್ಬೇಕಾಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಆಲೂಗಡ್ಡೆಯನ್ನ ಮೆಣಸಿನಕಾಯಿ ಬೆಳೆ ನಂತರ ಅಥವಾ ಬದನೆ ನಂತರ ಅಥವಾ ತಂಬಾಕು ನಂತರ ಅಥವಾ ಟೊಮ್ಯಾಟೋ ನಂತರ ಬೆಳೆಯಬಾರದು. ಯಾಕಂದ್ರೆ ಈ ಎಲ್ಲಾ ಬೆಳೆಗಳು ಒಂದೇ ಕುಟುಂಬಕ್ಕೆ ಸೇರೋದ್ರಿಂದ ಅದರಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳಿಗೆ ಮತ್ತೆ ಬರುತ್ತೆ. ಅದನ್ನ ನಾವು ಬೆಳೆ ಪರಿಚಯ ಮಾಡೋದ್ರಿಂದ ನಾವು ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನ ನಾವು ಗಣನೀಯವಾಗಿ ಕಡಿಮೆ ಮಾಡ್ಕೊಬಹುದು. ನಮ್ಮ ಸಮಸ್ಯೆ ಸಮಯವನ್ನ ನಮ್ಮ ಖರ್ಚನ್ನ ನಾವು ಕಡಿಮೆ ಮಾಡ್ಕೊಬಹುದು. ಡಾಕ್ಟರ್ ಮುನಿಸ್ವಾಮಿಗೌಡರ ಹೆಚ್ಚಿನ ಮಾಹಿತಿ ನಿಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದು? 9972487808. ಇನ್ನೊಮ್ಮೆ ಹೇಳ್ತೀರಾ? ಮತ್ತೊಮ್ಮೆ 9972847808. ಇನ್ನೊಂದ್ಸರಿ ಹೇಳಿ. ಮತ್ತೊಮ್ಮೆ 9972847808. ಒಳ್ಳೇದು ಡಾಕ್ಟರ್ ಮುನಿಸ್ವಾಮಿಗೌಡ್ರೆ, ಈವರೆಗೂ ಕೂಡ ತಾವು ಆಲೂಗಡ್ಡೆ ಬೆಳೆಯ ಕೀಟಗಳ ಸಮಗ್ರ ಹತೋಟಿ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ಇದುವರೆಗೆ ಆಲೂಗಡ್ಡೆ ಬೆಳೆಯ ಪ್ರಮುಖ ಕೀಟಗಳ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆಎನ್ ಮುನಿಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಭತ್ತದ ಬೇಸಾಯ ಕ್ರಮಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಕೃಷಿವಾಣಿ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.